ಜ್ಞಾನ, ಜ್ಞೇಯ, ಜ್ಞಾತೃ ಅಂತ ಮೂರು ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ. ಜ್ಞಾನ, ಜ್ಞೇಯ, ಜ್ಞಾತೃ ಎಂಬ ಅಭಿಧಾನದಿಂ ಬುದ್ಧಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ ತತ್ತದಾಫಯದಿ ಭಾನುಮಂಡಲಗ ಪ್ರದರ್ಶಕ ತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಪರಮಾತ್ಮ ಜ್ಞಾನ, ಜ್ಞೇಯ, ಜ್ಞಾತೃ ಈ ಹೆಸರುಗಳಿಂದ ತದ್ರೂಪ ತದಾಕಾರ ತತ್ತ ಶಬ್ದವಾಚ್ಯನಾಗಿ ಬುದ್ಧಿ ಮೊದಲಾಗಿರ್ತಕ್ಕಂಥ ಅಧಿಷ್ಠಾನಗಳಲ್ಲಿ ನೆಲೆಸಿದ್ದು ಆ ಹೆಸರಿನಿಂದನೇ ಕರೆಸ್ಕೋತಾನೆ. ಜ್ಞಾನ ಅಂದರೆ ಏನು ಅಂದರೆ ವಿಷ್ಣೋರುತ್ಕರ್ಷಂ ಜ್ಞಾನಂ ಜ್ಞಾನಮಿತೀರಿಯತೆ, ಸಮೀಚೀನವಾಗಿರ್ತಕ್ಕಂಥ ಜ್ಞಾನ ಅಥವಾ ನಿಶ್ಚಯ ಜ್ಞಾನಕ್ಕೆ ಜ್ಞಾನ ಅಂತ. ಭಗವಂತನ ಗುಣೋತ್ಕರ್ಷ ಜ್ಞಾನಕ್ಕೆ ಜ್ಞಾನ ಅಂತ ಪಾರಿಭಾಷಿಕ ಶಬ್ದದಲ್ಲಿ ಹೇಳೋದು. ನಮಗೆ ಲೌಕಿಕ ವಿಷಯವಾಗಿರ್ತಕ್ಕಂಥ ಅನೇಕ ವಿದ್ಯಾಲಯಗಳ ಡಿಗ್ರಿ, ಎಮ್ ಎ, ಪಿ ಎಚ್ ಡಿ, ಬಿ ಇ, ಈ ಥರ ಟೆಕ್ನಿಕಲ್ಲು ಹೀಗೆ ಬೇಕಾದಷ್ಟು ಡಿಗ್ರಿಗಳು ಅಥವಾ ನಮಗೆ ಬಿರುದುಗಳು ಅಥವಾ ಆ ವಿಷಯಕ್ಕೆ ಜ್ಞಾನಗಳಿದ್ದರೂ ಕೂಡ ಶಾಸ್ತ್ರ ಪ್ರಪಂಚದಲ್ಲಿ ಅದನ್ನು ಯಾವುದನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಇಲ್ಲಿ ಭಗವಂತನ ಗುಣೋತ್ಕರ್ಷ ಜ್ಞಾನವೇ ಜ್ಞಾನ. ಅದಕ್ಕೆ ವಿಷ್ಣೋರ್ ಉತ್ಕರ್ಷ ಜ್ಞಾನಂ ಜ್ಞಾನಮಿತೀರಿಯತೆ. ಜ್ಞೇಯ ಅಂದರೆ ಜ್ಞಾತುಂ ಯೋಗ್ಯ ಜ್ಞೇಯ ಅಂತ. ಪರಮಾತ್ಮ ಜೀವರ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಮತ್ತು ತದ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಜ್ಞೇಯ ಅನ್ನೋ ಶಬ್ದದಿಂದ ಕರೆಸ್ಕೋತಾನೆ. ಶ್ರವಣ, ನಯನ, ಗ್ರಹಣ ಅಥವಾ ಕರಸ ಇದು ಪಂಚ ಜ್ಞಾನೇಂದ್ರಿಯಗಳು, ಅವುಗಳ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಜ್ಞೇಯ ಅಂದರೆ ತಿಳಿಯಲ್ಪಡುವವನು ಅಂತ ಕರೆಸ್ಕೋತಾನೆ ಪರಮಾತ್ಮ. ಜ್ಞಾತೃ ಅಂದರೆ ಜ್ಞಾನವಂತ, ಜ್ಞಾನವಾನ್ ಈ ಹೆಸರಿನಿಂದ ಪರಮಾತ್ಮ ಪಂಚ ಕರ್ಮೇಂದ್ರಿಯಗಳಲ್ಲಿ ವಾಕ್, ಪಾದ, ಪಾಣಿ, ಪಾಯು ಮತ್ತು ಉಪಸ್ಥ ಈ ಐದು ಕರ್ಮೇಂದ್ರಿಯಗಳಲ್ಲಿ ಮತ್ತು ತದಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಜ್ಞಾತೃ ಅಂತ ಕರೆಸ್ಕೋತಾನೆ. ಹೀಗೆ ಜ್ಞಾನ, ಜ್ಞೇಯ, ಜ್ಞಾತೃ ಈ ಮೂರು ಹೆಸರಿನಿಂದ ಪರಮಾತ್ಮನೇ ಕರೆಸ್ಕೊಳ್ಳೋದು. ಗೀತೆಯಲ್ಲಿ ತಿಳಿಸ್ತಾನೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಅಂತ. ಹೀಗೆ ಆ ಮೂರು ರೂಪಗಳು ಜ್ಞಾನ, ಜ್ಞೇಯ, ಜ್ಞಾತೃ ಈ ಮೂರು ಹೆಸರುಗಳಿಂದ ಕರೆಸ್ಕೊಂಡು ಪರಮಾತ್ಮ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಬುದ್ಧಿ ಮೊದಲಾಗಿರ್ತಕ್ಕಂಥ ಮನಸ್ಸಿನ ವೃತ್ತಿಗಳು ಚಿತ್ತ, ಚೇತನ, ಅಹಂಕಾರ, ಬುದ್ಧಿ ಮತ್ತು ಮನಸ್ಸು ಅಲ್ಲಿ ಜ್ಞಾನನಾಮಕ ಪರಮಾತ್ಮ ಹೀಗೆ ವ್ಯಾಪ್ತನಾಗಿದ್ದಾನೆ. ಜ್ಞಾನೇಂದ್ರಿಯಗಳಲ್ಲಿ ಜ್ಞೇಯ ಅನ್ನೋ ಹೆಸರಿನಿಂದ ಇರ್ತಾನೆ, ಕರ್ಮೇಂದ್ರಿಯಗಳಲ್ಲಿ ಜ್ಞಾತೃ ಅನ್ನೋ ಹೆಸರಿನಿಂದ ಇರ್ತಾನೆ ಅಧಿಷ್ಠಾನಗಳಲ್ಲಿ. ಹೀಗೆ ಪ್ರತಿ ಇಂದ್ರಿಯಗಳಲ್ಲೂ ಬೇರೆ ಬೇರೆ ರೂಪಗಳಿಂದ ಅದೇ ಹೆಸರಿನಿಂದ ಪರಮಾತ್ಮ ಕರೆಸ್ಕೋತಾನೆ. ಜ್ಞಾನ ಶಬ್ದ ವಾಚ್ಯನಾಗಿ ಪರಮಾತ್ಮ ಬುದ್ಧಿಯಾದಿ ಐದು ಮನೋವೃತ್ತಿಗಳು ಚಿತ್ತ, ಚೇತನ, ಅಹಂಕಾರ, ಬುದ್ಧಿ ಮತ್ತು ಮನಸ್ಸು ಐದು ರೂಪಗಳಿಂದ ಆಯಾ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಶುಭ ಅಶುಭ ಜ್ಞಾನವನ್ನು ಹುಟ್ಟಿಸ್ತಾನೆ ಜೀವರಿಗೆ ಆ ಜೀವನ ಸ್ವರೂಪ ಯೋಗ್ಯತಾನುಸಾರ. ಅದೇ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಇರ್ತಕ್ಕಂಥ ಜ್ಞೇಯ ಅನ್ನೋ ಹೆಸರಿನಿಂದ ಇರುವ ಪರಮಾತ್ಮ ಪಂಚ ಜ್ಞಾನೇಂದ್ರಿಯಗಳ ನಾಮಗಳಿಂದ ಐದು ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಐದು ಇಂದ್ರಿಯಗಳಿಗೆ ಶ್ರವಣ, ನಯನ, ಗ್ರಹಣ ಅಥವಾ ಗ್ರಸ ಇವು ಪಂಚ ಜ್ಞಾನೇಂದ್ರಿಯಗಳು. ಅದಕ್ಕೆ ಇರುವಂತಹ ಅಭಿಮಾನಿ ದೇವತೆಗಳ ದೇಹಗಳಲ್ಲಿ ಅಂತರ್ಗತನಾಗಿದ್ದು ಆಯಾ ಇಂದ್ರಿಯಗಳಿಂದ ಆ ಇಂದ್ರಿಯ ಶಬ್ದದಿಂದನೇ ಕರೆಸ್ಕೊಂಡು ಕಣ್ಣಿನಿಂದ ಕಣ್ಣು, ಶ್ರವಣದಿಂದ ಶ್ರವಣ ಈ ರೀತಿಯಾಗಿ ಕರೆಸ್ಕೊಂಡು ಆಯಾ ಇಂದ್ರಿಯಗಳ ವ್ಯಾಪಾರಗಳನ್ನು ಮಾಡಿಸ್ತಾನೆ ಭಗವಂತ. ಅದೇ ರೀತಿಯಾಗಿ ಜ್ಞಾತೃನಾಮಕನಾದ ಪರಮಾತ್ಮ ಪಂಚ ಕರ್ಮೇಂದ್ರಿಯಗಳಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಆ ಕರ್ಮೇಂದ್ರಿಯಗಳ ಹೆಸರುಗಳಿಂದನೇ ತಾನು ಕರೆಸ್ಕೊಂಡು ಆ ಕರ್ಮೇಂದ್ರಿಯಗಳ ಮೂಲಕ ಯಾವ್ಯಾವ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾನೆ ಭಗವಂತ. ಜೀವರ ಸ್ವರೂಪ ಯೋಗ್ಯತೆಯಂತೆ ತಾನು ಕರ್ಮವನ್ನು ಮಾಡಿಸ್ತಾನೆ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಸೂರ್ಯಮಂಡಲ ಮಧ್ಯಸ್ಥನಾಗಿರ್ತಕ್ಕಂಥ ನಾರಾಯಣ ಪರಮಾತ್ಮ ಸೂರ್ಯ ವಿಷಯವಾಗಿರ್ತಕ್ಕಂಥ ತೇಜಸ್ಸು, ಗಮನ, ಆಗಮನ ಇದೆಲ್ಲ ತಾನೇ ಅನಿಸ್ಕೊಂಡು ಸೂರ್ಯನಿಂದ ಆ ವ್ಯಾಪಾರಗಳನ್ನು ಹೇಗೆ ವ್ಯಕ್ತ ಮಾಡಬೇಕೋ ಅದನ್ನು ಆ ರೀತಿಯಾಗಿ ಮಾಡಿಸ್ತಾನೆ. ಜೀವರಲ್ಲಿ ಈ ಜ್ಞಾನ ಮತ್ತು ಜ್ಞೇಯ ಇವೇ ಕರ್ತೃತ್ವ. ಇದಕ್ಕೆ ಪರಮಾತ್ಮನ ಸ್ವರೂಪಭೂತವಾಗಿರ್ತಕ್ಕಂಥ ಕರ್ತೃತ್ವ ಪ್ರೇರಕ. ಆದ್ದರಿಂದ ತತ್ಕಾಲದಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಪರಮಾತ್ಮನ ಸ್ವರೂಪಕರ್ತೃತ್ವ ವ್ಯಕ್ತವಾಗಿ ಜೀವಕರ್ತೃತ್ವದಲ್ಲಿ ಬಂದು ನೆಲೆಸತ್ತೆ. ಈ ಪರಮಾತ್ಮನ ಸ್ವರೂಪಕರ್ತೃತ್ವವು ಆವಾಗ ಅಭಿವ್ಯಕ್ತಿಯಾಗತ್ತೆ. ಅವನ ಅನಾದಿ ಕರ್ತೃತ್ವದಿಂದ, ಸ್ವಾತಂತ್ರ್ಯದಿಂದ ಅನಾದಿ ಸ್ವಾತಂತ್ರ್ಯ ಗುಣರೂಪಗಳನ್ನೇ ಭಗವಂತ ವಿಭಾಗ ಮಾಡಿ ರಮಾ ಬ್ರಹ್ಮಾದಿ ದೇವತೆಗಳಲ್ಲೂ ತನ್ನಲ್ಲೂ ಇರಿಸ್ಕೊಂಡಿದ್ದಾನೆ. ಅದನ್ನು ಆ ಸ್ವತಂತ್ರ ವಿಭಾಗ ಸಂಧಿಯಲ್ಲಿ ತಿಳಿಸ್ತಾರೆ. ಭಗವಂತನ ಈ ಕರ್ತೃತ್ವ ಗುಣಕ್ಕೂ ತಾತ್ಕಾಲಿಕವಾಗಿ ಅದರಿಂದ ವ್ಯಕ್ತವಾಗ್ತಕ್ಕಂಥ ಅವನ ಕರ್ತೃತ್ವ ಗುಣಕ್ಕೂ ಕಿಂಚಿತ್ತೂ ಭೇದ ಅನ್ನೋದಿಲ್ಲ. ಆದರೂ ಕೂಡ ವಿಶೇಷ ಬಲದಿಂದ ಒಂದು ಇನ್ನೊಂದರಿಂದ ಅಭಿವ್ಯಕ್ತಿ ಆಗತ್ತೆ ಅಂತ ತಾತ್ಪರ್ಯದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೀಗೆ ಪರಮಾತ್ಮನೇ ಜೀವರ ಪಂಚಕರ್ಮೇಂದ್ರಿಯಗಳಲ್ಲಿ, ಪಂಚಕ ಜ್ಞಾನೇಂದ್ರಿಯಗಳಲ್ಲಿ, ಆ ಮನಸ್ಸಿನ ಐದು ವೃತ್ತಿಗಳಲ್ಲಿ ಇದ್ದು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಪ್ರೇರಣೆಯನ್ನು ಮಾಡ್ತಾನೆ. ಭಾನುಮಂಡಲಗ ಪ್ರದರ್ಶಕ ತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯ ಆಕಾಶಗತ ಚಂದ್ರ. ಭಾನುಮಂಡಲಗ ಅಂದರೆ ಸೂರ್ಯಮಂಡಲದಲ್ಲಿ ಅಂತರ್ಗತನಾಗಿರ್ತಕ್ಕಂಥ ನಾರಾಯಣ ಶುಕ ಶೌನಕಾದಿ ಮುನೀಂದ್ರರ ಹೃದಯ ಆಕಾಶದಲ್ಲಿ ಚಂದ್ರನಂತೆ ತೋರಿ ಅವರ ಮೂಲಕ ಜ್ಞಾನ ಜ್ಞೇಯ ಜ್ಞಾತೃ ರೂಪವಾಗಿರ್ತಕ್ಕಂಥ ತನ್ನ ಕರ್ತೃತ್ವ ಸ್ವರೂಪವನ್ನು ಪ್ರದರ್ಶನವನ್ನು ಮಾಡ್ತಾನೆ ಭಗವಂತನೇ ಸ್ವತಂತ್ರ. ಉದಾಹರಣೆಗೆ ಭಾನು ಅಂದರೆ ಸೂರ್ಯ, ಆ ಸೂರ್ಯನಿಗೆ ದಹನತ್ವ, ಶೋಷಕತ್ವ, ಪ್ರಕಾಶತ್ವ ಈ ಎಲ್ಲ ಗುಣಧರ್ಮಗಳನ್ನು ತಾನು ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಕರ್ತೃತ್ವವನ್ನಲ್ಲಿಟ್ಟು ಅಲ್ಲಿ ಆ ಸೂರ್ಯನ ಕರ್ತೃತ್ವವನ್ನು ಜಗತ್ತಿಗೆ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಸೂರ್ಯನ ಯೋಗ್ಯತಾನುಸಾರ. ಈಗ ಪರಮಾತ್ಮನ ಪ್ರಕಾಶತ್ವ ಅನ್ನೋದು ಸ್ವಪ್ರಕಾಶತ್ವ, ಅಂದರೆ ಯಾರ ಅಪೇಕ್ಷೆಯಿಂದ ಬಂದದ್ದಲ್ಲ. ಸೂರ್ಯನಲ್ಲಿ ಸೂರ್ಯಾಂತರ್ಗತ ನಾರಾಯಣನಿಂದ ಈ ಪ್ರಕಾಶತ್ವ, ಕಾಂತಿ ಇತ್ಯಾದಿ ಎಲ್ಲ ಬಂದಿರೋದು. ಅದೇ ರೀತಿಯಾಗಿ ತಾಪ, ಸೂರ್ಯನ ತಾಪ ಅದು ಭಗವಂತ ನಿಯಮನ ಮಾಡಿದ್ರಿಂದ ಬರೇ ಪ್ರಕಾಶ ಅಷ್ಟೇ ಅಲ್ಲ, ದಹನ ಅಂದರೆ ಸುಡುವಂಥ ಕಾರ್ಯ ಅಥವಾ ತಾಪ ಅಂತ ಏನು ಹೇಳ್ತೀವಿ ಆ ಗುಣಧರ್ಮದ ಅಭಿವ್ಯಕ್ತಿ ಕೂಡ ಪರಮಾತ್ಮನಿಂದಲೇ. ಆದ್ದರಿಂದ ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ ಅಂತ ಈ ರೀತಿಯಾಗಿ ಕರ್ಮಾನುಷ್ಠಾನ ಮಧ್ಯದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅನ್ನೋ ಈ ಮಹಾನ್ ವ್ರತವನ್ನು ಶುಕ ಶೌನಕಾದಿಗಳು ನಿರೂಪಣೆಯನ್ನು ಮಾಡ್ತಾರೆ. ಅವರು ಹಾಗೆ ನಿರೂಪಣೆ ಮಾಡೋದು ಅವರ ಹೃದಯಾಕಾಶದಲ್ಲಿ ಚಂದ್ರನಂತೆ ನೆಲೆಸಿ ಭಾನುಮಂಡಲ ಅಂತರ್ಗತನಾಗಿ ತಾನೇ ಪ್ರೇರಣೆಯನ್ನು ಮಾಡ್ತಾನೆ ಪರಮಾತ್ಮ. ಹೇ ಮಿತ್ರ, ಆದಿತ್ಯ, ನಾರಾಯಣ ಕರ್ಮಾನುಷ್ಠಾನ ಮಧ್ಯದಲ್ಲಿ ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ವಿಷ್ಣು ಸ್ಮರಣೆ ಅನ್ನೋ ವ್ರತವನ್ನು ನೀನು ಮನುಷ್ಯನಿಗೆ ಕಲಿಸ್ತಾ ಇದೆಯಾ, ಆದ್ದರಿಂದ ಮನುಷ್ಯ ದುಷ್ಕರ್ಮಗಳಿಂದ ಹಿಂಸೆ ಪರಾಜಯಗಳನ್ನು ಹೊಂದೋದಿಲ್ಲ ಅಂದಮೇಲೆ ನಿನ್ನನ್ನು ದುಷ್ಕರ್ಮ ಯಾವುದು ಹತ್ತಿರದಿಂದಾಗಲಿ ದೂರದಿಂದಾಗಲಿ ಪೀಡಿಸೋದೇ ಇಲ್ಲ. ಈ ರೀತಿಯಾಗಿ ಋಗ್ವೇದ ಮಂತ್ರ ಹೇಳುತ್ತೆ. ಅದಕ್ಕೆ ಭಾನುಮಂಡಲ ಗ ಅಂದರೆ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನೇ ಶುಕ ಶೌನಕಾದಿಗಳ ಮೂಲಕ ಮನುಷ್ಯರಿಗೆ ಮಾಡ್ತಕ್ಕಂಥ ಎಲ್ಲ ಆಚರಣೆಯನ್ನು ಕೂಡ ಬೋಧನೆಯನ್ನು ಮಾಡ್ತಾರೆ. ಹೀಗೆ ಪರಮಾತ್ಮ ಜ್ಞಾನವಾಚಕನಾಗಿ ತಿಳಿದುಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥವನು ವಸ್ತುವಿನಲ್ಲಿ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯನಾಗಿ ಇರ್ತಾನೆ. ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಜ್ಞಾನಿಗಳಲ್ಲಿ ತದ್ರೂಪಿಯಾಗಿರ್ತಾನೆ, ಆಯಾ ಹೆಸರುಗಳಿಂದನೇ ಕರೆಸ್ಕೋತಾನೆ. ಮಹಾಜ್ಞಾನಿಗಳಾಗಿರ್ತಕ್ಕಂಥ ಶುಕಾಚಾರ್ಯರು, ಶೌನಕಾದಿ ಮಹರ್ಷಿಗಳು ಮೊದಲಾದವರ ಹೃದಯಾಕಾಶದಲ್ಲಿ ಅವರಿಗೆ ಚಂದ್ರನ ದರ್ಶನದಿಂದ ಆನಂದ ಆಗುವಂತೆ ಸುಖವನ್ನು ಉಂಟು ಮಾಡ್ತಾನೆ. ತಾನೇ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಸವಿತೃ ನಾಮಧೇಯದಿಂದ ಜ್ಞಾನವನ್ನು ಬೋಧನೆ ಮಾಡ್ತಾನೆ. ತನ್ನನ್ನು ಆರಾಧನೆ ಮಾಡೋರಿಗೆ ವಶನಾಗುವಂತೆ ತೋರ್ಕೋತಾನೆ ಭಗವಂತ. ಅವರ ಅನಿಷ್ಟ ನಿವೃತ್ತಿಯನ್ನು ಮಾಡಿ ಇಷ್ಟಪ್ರಾಪ್ತಿಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ತೇಜೋಮಯನಾಗಿರ್ತಕ್ಕಂಥ ಸೂರ್ಯ ಪ್ರಕಾಶಪ್ರದ ಸೂರ್ಯಾಂತರ್ಗತ ಗೃಣೀ ನಾಮಕ ಪರಮಾತ್ಮ ಅಲ್ಲಿ ಇರ್ತಾನೆ. ಸೂರ್ಯನಿಗೆ ಕಾಂತಿಯನ್ನು ತಂದುಕೊಡ್ತಾನೆ, ಸೂರ್ಯನ ಮೂಲಕ ಜಗತ್ತಿಗೆ ಬೆಳಕು ಉಷ್ಣತೆಯನ್ನು ಕೊಡ್ತಾನೆ. ಅದರಿಂದ ಭಾನುಮಂಡಲಗತ ಪ್ರದರ್ಶಕ ಜ್ಞಾನಶ್ರೇಷ್ಠರಾಗಿರ್ತಕ್ಕಂಥ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತ ಅಮೃತವನ್ನು ಉಣಿಸಿದವರು, ಮತ್ತು ವೇದವ್ಯಾಸರ ಪುತ್ರರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಶುಕಾಚಾರ್ಯರ, ಮತ್ತು ಶೌನಕಾದಿ ಮುನಿಗಳ ಹೃದಯ ಅನ್ನೋ ಆಕಾಶದಲ್ಲಿ ಚಂದ್ರಬಿಂಬನಂತೆ ಇದ್ದಾನೆ ಭಗವಂತ. ಚಂದ್ರನ ಶೀತಲ ಕಿರಣಗಳು ತಾಪವನ್ನು ಪರಿಹಾರ ಮಾಡಿ ಆನಂದವನ್ನು ಉಂಟು ಮಾಡುವಂತೆ ಈ ಪರಮಾತ್ಮ ಆ ಋಷಿ ಮುನಿಗಳ ಹೃದಯಾಕಾಶದಲ್ಲಿರುವಂತಹ ಬಿಂಬ ಚಂದ್ರನಂತೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಾನೆ. ತನ್ನ ಕಾರುಣ್ಯನ ತಂಪಾದ ಕಿರಣಗಳಿಂದ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂಥ ತಾಪಗಳನ್ನು ಪರಿಹಾರ ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ.